ಔಷಧಿ ತೀರಿ ಪಸಲು ಸಾರಿಗೆ ಲಕ್ಕದ ಗುಲ್ ಹೊಂದಿ ಒಳಗೆ ಚಿಕ್ಕಲದೆ ಕಲೌದ್ರೇಗೆ ಸರ್ದಿ ಹತ್ತಲಿ ದೃಢ ಜಾರ್ಷ ಮಾಮಯನ ದಯಾರಜ ಪದ್ರವಲ ಗ್ರಾಂತಿ ಪದರ್ಯ ಬುಲೋಕರ ಹೆಚ್ಚಾರ ಗಲಿ ದಿನ ಚಾಪೀರು ರಜನ್ ಒಂದು ನಾರು ಜಾನ ದಾಖಲ ದಶ್ಮೀರು ಹಮೂನ ಪಲ ರಾಸರ ಡೀರು ಆರ ಸರ ಶು ಹವಾಗಿರಿ ವಾಸ್ತಮ ಮುಂದೆ ಕಬಲೋ ಪರ ಕಾಸುರಕ್ಕೆ ಹೈರಾನ ಪಾತ್ರ ಶುಮ ಖೈರ್ ಮಜಬೂರ್ ಜಾನ ಸದಾಸಿ ಜರೂರ್ ರಾಶ ಜಮಾ ಮಜೂರ್ ಮಜೂರ್ ಬತೆ ಕಾರ ಬಸ ದರ್ಯಾ ಕಮಾಣೆ ಓ ಬಂದಿವಾನ ಬಂದಿವಾನದ ಜಾನ ಗಾಡಿಯಮ ತಂದೆ ತಂದೆ ನಾವರತಿಗೆ ಕಷ್ಟಪದಿ ತಂದ ಮಾತಿಗೆ ಕದೇಶರ ಕೀಗೆ ನಮ್ಮ ಪದನ ಹೊಲೆ ಗಲ್ವಲಾಡಿ ದಿನ ಪದ್ರ ಮಿಸ್ರ ಬಲ ತೀರಿ ಅಲಂ ತರೋ ಹಬ್ಬ ಹಂದ ಬಲಾಡಯ್ಯವ ವಾಯು ಶುಂಡೆ ಶುಂಡೆ ದೇರ ಬೀಗಿ ಗುಲಾಬದ ಬಸ ಚಲ್ಕೀಗಿ ತಾರಂಗ ಜನ ರಾಮಲು ಮೀಗಿ ದೇರಿ ಸಮಾಪ ಗುಣ ಮಣಿ ಸಮಯನ ಸಾಕಿಯವ ಖಬರ ಶಿಬಲಮು ಮೇ ಮಾತನ ಗುರೇ ಮಯನ ಸಚಿದ ಅಸ್ಮಾನ್ ಜಮಾ